ಡಾಕ್ಟ್ರೆ, ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಂದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಡಿಜಿಟಲ್ ಆದ್ರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ನಿತ್ಯಮೇಘ ಸಂದೇಶ. ಸಂದೇಶ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಗುಲ್ಬರ್ಗಾ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಡತನ ನಿರ್ಮೂಲನೆಗೆ ಮತ್ತು ನಿರುದ್ಯೋಗ ನಿವಾರಣೆ ಮಾಡಲಿಕ್ಕೆ ಬಹಳ ಉತ್ತಮವಾಗಿರತಕ್ಕಂಥ ಕಾರ್ಯಕ್ರಮವಾಗಿ ಮೂಡಿಬಂದು ಇದೀಗ ಬಹಳಷ್ಟು ಯಶಸ್ಸನ್ನು ಈ ಹಿನ್ನೆಲೆಯಲ್ಲಿ ಸಾಧಿಸಲಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇದ್ದಂಥ ಒಂದು ಯೋಜನೆ ಇದೀಗ ರಾಜ್ಯಾದ್ಯಂತ ವ್ಯಾಪಿಸಿ ವಿಸ್ತಾರಗೊಂಡು ಮುಖ್ಯವಾಗಿ ಆರ್ಥಿಕವಾಗಿ ಬಹಳ ಹಿಂದುಳಿದಿರತಕ್ಕಂಥ ಪ್ರದೇಶಗಳಲ್ಲಿ ಈ ಯೋಜನೆ ಮೂಲಕ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲೇ ಈ ಕಾರ್ಯಕ್ರಮ ಅನುಷ್ಠಾನಗೊಂಡಿರುವುದರಿಂದ ಇದೀಗ ಭಾಲ್ಕಿ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯ ಅನುಷ್ಠಾನ ಮತ್ತು ಅಲ್ಲಿ ಉಂಟಾದ ಪ್ರಗತಿಯ ಬಗ್ಗೆ ಮಾಹಿತಿ ನೀಡಲು ನಮ್ಮೊಡನಿದ್ದಾರೆ ಭಾಲ್ಕಿ ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಗಳಾದ ದೀಪಿಕಾ ನಾಯ್ಕರ್ ಅವರು. ದೀಪಿಕಾ ನಾಯ್ಕರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ನರೇಗಾ ಅಂತ ಏನ್ ಹೇಳ್ತೇವೆ, ಇದರಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ, ಮೊದಲಿಗೆ ಅದನ್ನ ಹೇಳಿ ಸರ್. ಇವಾಗ ನರೇಗಾ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅಲ್ಲ ಸರ್, ಇದರಲ್ಲಿ ನಾವು 2 ರೀತಿಯ ಕೆಲಸ ಮಾಡ್ಕೋಬಹುದು. ಏನಪ್ಪಾ ಅಂತಂದ್ರೆ ವೈಯಕ್ತಿಕ ಕೆಲಸ ಒಂದು ಹಾಗೂ ಸಮುದಾಯ ಕೆಲಸ. ವೈಯಕ್ತಿಕ ಕೆಲಸಗಳಂದ್ರೆ ಯಾವುವು ಅಂತಂದ್ರೆ ಒಬ್ರಿಗೆ ಯೂಸ್ ಆಗಂತದ್ದು. ಇವಾಗ ಒಂದು ಫ್ಯಾಮಿಲಿಗೆ ಯೂಸ್ ಆಗುವಂತದ್ದು ಇರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಇಂಗು ಗುಂಡಿ ಅಂತ ಮಾಡ್ತಾ ಇದೀವಿ. ಇಂಗು ಗುಂಡಿಯಲ್ಲಿ ಏನಪ್ಪಾ ಅಂತಂದ್ರೆ ಈ ಬಚ್ಚಲ್ ನೀರ್ ಇರ್ಬೋದು, ಅಥವಾ ಪಾತ್ರೆ ತೊಳೆದಿದ್ ನೀರು, ಬಟ್ಟೆ ತೊಳೆದಿದ್ ನೀರು, ಈ ರೀತಿ ನೀರೆಲ್ಲ ಹೊರಗಡೆ ಬಿಡಬಾರ್ದು ಅಂತ ಮನೆ ಹತ್ರನೇ ಒಂದು ಗುಂಡಿ ತರ ದುಡ್ಕೊಂಡು ಅಲ್ಲೇ ನೀರನ್ನ ಭೂಮಿಯಲ್ಲಿ ಇಂಗಿಸ್ತದೆ. ಇದು ನರೇಗಾದಲ್ಲಿ ಮಾಡಬಹುದು ವೈಯಕ್ತಿಕ ಕಾಮಗಾರಿ. ಇದ ಸಮುದಾಯ ಕಾಮಗಾರಿ ಅಂತಂದ್ರೆ ನಾವೇನು ಕೃಷಿ ಹೊಂಡ ಮಾಡ್ಕೋಬಹುದು, ಅಥವಾ ಕಲ್ಯಾಣಿ ಮಾಡ್ಕೋಬಹುದು. ಇದು ಎಲ್ಲಾ ಜನರಿಗೂ ಯೂಸ್ ಆಗುತ್ತೆ ಸರ್. ಈ ರೀತಿ 2 ತರ ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ವೈಯಕ್ತಿಕ ಮತ್ತು ಸಮುದಾಯಿಕ, ಸಾರ್ವಜನಿಕವಾಗಿರುವಂತಹ ಕೆಲಸಗಳನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಹೌದು. ಈಗ ಈ ನರೇಗಾದ ಯೋಜನೆಯಡಿ ದಿನದ ಕೂಲಿ ಈಗ ಎಷ್ಟು ಇದೆ ಸರ್? ಈ ಆರ್ಥಿಕ ವರ್ಷದಲ್ಲಿ ನರೇಗಾದಡಿ ನಾವು 289 ರೂಪಾಯಿ ಕೊಡ್ತಾ ಇದೀವಿ. ಮಹಿಳೆಯರು ಮತ್ತೆ ಪುರುಷರಿಗೆ ಸಮಾನ ವೇತನ ಇದೆ. ಒಟ್ಟು ಮೊತ್ತ ಎಷ್ಟು? ಒಟ್ಟು ಇವಾಗ ಒಂದು ಆರ್ಥಿಕ ವರ್ಷದಲ್ಲಿ ಇವಾಗ ಅವ್ರ ಹತ್ರ ಉದ್ಯೋಗ ಚೀಟಿ ಇದ್ರೆ ಅವರು 1 ವರ್ಷಕ್ಕೆ 100 ದಿನ ಕೆಲಸ ಮಾಡ್ಕೋಬಹುದು ಸರ್. 100 ದಿನ ಕೆಲಸ ಮಾಡಿದ್ರೆ ಅವರಿಗೆ 28,900 ರೂಪಾಯಿ ಬರುತ್ತೆ. ಅಂದ್ರೆ 289 ರೂಪಾಯಿ ದಿನಕ್ಕೆ. ಹೌದು. ಈ ಸಲಕರಣೆಗಳನ್ನು ತಂದಲ್ಲಿ ಅವ್ರಿಗೆ ಏನಾದ್ರೂ ಹೆಚ್ಚುವರಿಯಾಗಿ ಕೊಡ್ತೀರಾ, ಹೇಗೆ? ಹೌದು ಸರ್, ಸಲಕರಣೆಗಳು ತಂದು ಅವರಿಗೆ ಅದನ್ನ ಶಾರ್ಪ್ನಿಂಗ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ನಾವು 10 ರುಪೀಸ್ ಕೊಡ್ತೀವಿ. ಹೆಚ್ಚುವರಿಯಾಗಿ ಕೊಡ್ತೀರಿ ಅಂದ್ರೆ 2,890 ರೂಪಾಯಿಯನ್ನ ಒಂದು ವರ್ಷದಲ್ಲಿ ಅವರು ಪಡೆಯುವಂತ ಅವಕಾಶ ಅಲ್ವಾ ದೀಪಿಕಾ ಅವರೇ? ಹೌದು. ಈಗ ಸಾಕಷ್ಟು ಕಾಮಗಾರಿಗಳು ಇವೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಈಗ ಈ ಕೋಳಿ ಶೆಡ್, ಬದು ನಿರ್ಮಾಣ ಇಂಥದ್ದು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲ, ಯಾವುದೆಲ್ಲ ಇದೆ ಅದನ್ನು ಸ್ವಲ್ಪ ಹೇಳಿ. ಇವಾಗ ನಮ್ದು ಉದ್ಯೋಗ ಖಾತ್ರಿ ಯೋಜನೆ ಅಡಿ ಸುಮಾರು 273 ಕೆಲಸಗಳನ್ನ ಮಾಡ್ಕೋಬಹುದು. ಇವಾಗ ನಾವು ದನದ ಕೊಟ್ಟಿಗೆ ಮಾಡ್ಕೋಬಹುದು, ಟೂರಿ ಶೆಡ್ ಮಾಡ್ಕೋಬಹುದು, ಅದೇ ರೀತಿ ಹಂದಿ ಶೆಡ್ ಮಾಡ್ಕೋಬಹುದು, ಇಲ್ಲಪ್ಪ ರೈತರಿಗೆ ಹೆಲ್ಪ್ ಆಗಂತ ಈರುಳ್ಳಿ ಸಂಸ್ಕರಣೆ ಘಟಕಗಳು ಮಾಡ್ಕೋಬಹುದು, ಅಥವಾ ಅವರು ಬೇರೆ ಏನಾದ್ರು ನಾವು ಸರ್ಕಾರಿ ಇದ್ರೆ ಶಾಲೆಗಳು ಅಥವಾ ಸರ್ಕಾರಿ ಕಟ್ಟಡಗಳಿದ್ರೆ ಅಲ್ಲಿ ಮಳೆ ನೀರು ಕೊಯ್ಲು ಅಂತೇಳಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೋಬಹುದು. ಆಮೇಲೆ ಶಾಲೆಗಳಲ್ಲಿ ಆಟದ ಮೈದಾನ, ಕಂಪೌಂಡ್ ವಾಲ್, ಶೌಚಾಲಯ, ಈ ರೀತಿ ಅನೇಕ ಕಾಮಗಾರಿಗಳು ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ಮಾಡ್ಕೋಬಹುದು ಸರ್. ತುಂಬಾ ಅವಕಾಶಗಳಿವೆ ಈ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅಂತ ಅಲ್ವಾ? ಹೌದು ಸರ್. ಈಗ ಈ ನರೇಗಾ ಅಂತ ಅಂತೇವೆ, ಯೋಜನೆಯ ವಿಶೇಷತೆ ಏನು ಮೇಡಮ್, ಯಾವ ರೀತಿಯಲ್ಲಿ ಇರ್ತದೆ ಅದು ಸ್ವಲ್ಪ ಹೇಳ್ತೀರಾ? ಒಂದು ಇದರದ್ದು ಮೇನ್ ಉದ್ದೇಶ ಅಪ್ಪ ಅಂದ್ರೆ ಉದ್ಯೋಗವನ್ನು ನೀಡೋದು ಗ್ರಾಮೀಣ ಪ್ರದೇಶಗಳಲ್ಲಿ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗದ ಖಾತ್ರಿಯನ್ನು ಕೊಡೋದು? ಹೌದು ಸರ್. ಆಮೇಲೆ ಅಲ್ಲೇ ಸ್ಥಳೀಯವಾಗಿ ನಾವು ಉದ್ಯೋಗವನ್ನ ಕೊಡ್ತೀವಿ ಸರ್, ಅವ್ರ ಊರಲ್ಲೇ ಅವರು ಕೆಲಸ ಮಾಡ್ಕೊಂಡ್ಬಿಟ್ಟು ಊರನ್ನು ಅಭಿವೃದ್ಧಿ ಪಡಿಸಬಹುದು. ಈ ರೀತಿಯ ಒಂದು ಪರಿಷ್ಕೃತವಾಗಿ ಬಹಳಷ್ಟು ಜನಪರವಾಗಿರುವಂತಹ ಈ ಯೋಜನೆ ಯಾವಾಗ ಜಾರಿಗೆ ಬಂದದ್ದು ಸ್ವಲ್ಪ ಮಾಹಿತಿಯನ್ನ ಕೊಡಿ. ಇದು ಫಸ್ಟ್ ಜಾರಿಗೆ ಬಂದಿದ್ದು 2005 ಸರ್. ಇವಾಗ ಕರ್ನಾಟಕದಲ್ಲಿ 2006 ಶುರುವಾಗಿದ್ದು, ಮೊದಲನೇ ಹಂತದಲ್ಲಿ 4 ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡಿತ್ತು ಸರ್ ಕರ್ನಾಟಕದಲ್ಲಿ, ಅದರಲ್ಲೂ ಬೀದರ್ ಕೂಡ ಒಂದಾಗಿತ್ತು. ಇನಿಷಿಯಲಿ ನಮ್ದು ಬೀದರ್ ಜಿಲ್ಲೆಯು ಸೆಲೆಕ್ಟ್ ಆಗಿತ್ತು. ಈಗ ಅದಾದ್ಮೇಲೆ 2007 ಈ ರೀತಿ ಹಂತ ಹಂತವಾಗಿ ಜಿಲ್ಲೆಗಳು ಆಡ್ ಆಗ್ಕೊಂತ ಹೋಗ್ತಾ ಇದಾವೆ ಸರ್. ಇವಾಗ ಈ ಆರ್ಥಿಕ ವರ್ಷದಲ್ಲಿ ನೋಡಿದ್ರೆ ನಾವು ಇಡೀ ಭಾರತ ದೇಶದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಈ ಉದ್ಯೋಗ ಖಾತ್ರಿ ಯೋಜನೆ ಅವಕಾಶ ಕಲ್ಪಿಸಲಾಗಿದೆ. ಅಂದ್ರೆ 2007-08 ಆರ್ಥಿಕ ವರ್ಷದಲ್ಲಿ ಹೆಚ್ಚುವರಿಯಾಗಿ ಎಷ್ಟು ಜಿಲ್ಲೆಗಳನ್ನ ಸೇರ್ಪಡೆ ಮಾಡಿಕೊಂಡ್ರು? 7-8 ಸುಮಾರು 130 ಜಿಲ್ಲೆಗಳು ಸೇರ್ಪಡೆ ಆಗಿದ್ದಾವೆ. ಅಂದ್ರೆ ಒಂದು ರೀತಿಯಲ್ಲಿ ಇಡೀ ಭಾರತವನ್ನೇ ವ್ಯಾಪಿಸಿರತಕ್ಕಂತ ವಿಶೇಷವಾಗಿರ್ತಕ್ಕಂತ ಯೋಜನೆ ಅಲ್ವಾ? ಹೌದು ಸರ್. ಬೀದರ್ ಮೊದಲ ಹಂತದಲ್ಲೇ ಸೇರ್ಪಡೆಗೊಂಡಿತ್ತು ಅನ್ನೋದು ಹೆಮ್ಮೆಯ ವಿಚಾರ. ಹೌದು ಸರ್. ಬೀದರ್ ಅಲ್ಲದೆ ಕರ್ನಾಟಕದ ಯಾವ ಜಿಲ್ಲೆಗಳು ಇದಕ್ಕೆ ಮೊದಲ ಹಂತದಲ್ಲಿ ಜೋಡಣೆ ಆಗಿತ್ತು ಸರ್? ಬೀದರ್ ಜೊತೆಗೆ ಕಲಬುರಗಿ, ರಾಯಚೂರು, ಚಿತ್ರದುರ್ಗ, ದಾವಣಗೆರೆ, ಈ ರೀತಿ 5 ಜಿಲ್ಲೆಗಳು ಫಸ್ಟ್ ಹಂತದಲ್ಲಿ ಸ್ಟಾರ್ಟ್ ಆಗಿದ್ರು ಸರ್. ಅಂದ್ರೆ ಫಸ್ಟ್ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲಿ ಬಡತನ ಜಾಸ್ತಿ ಇದೆ, ಆಮೇಲೆ ಇದು ಕೆಲಸಕ್ಕೆ ಜಾಸ್ತಿ ಎಲ್ಲಿ ಕೇಳ್ತಾ ಇದಾರೆ ಅಂತ ಅಂತ ಜಿಲ್ಲೆಗಳು ಸೆಲೆಕ್ಟ್ ಮಾಡಿದ್ರು. ನಂತರದಲ್ಲಿ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವ್ಯಾಪಿಸಿತು ಅಲ್ವಾ, ವಿಸ್ತರಣೆ ಮಾಡಲಾಯಿತು. ಈಗ ದೀಪಿಕಾ ಅವರೇ, ನರೇಗಾ ಯೋಜನೆ ಅಡಿ ಯಾವ ಯಾವ ಕಾಮಗಾರಿಗಳನ್ನ ಕೈಗೊಳ್ಳಬಹುದು ಸ್ವಲ್ಪ ವಿವರವಾಗಿ ತಿಳಿಸಿ ಸರ್. ಇದರಲ್ಲಿ ಕಾಮಗಾರಿಗಳು ಅಂತಂದ್ರೆ ಮುಂಚೆ ಹೇಳ್ದಂಗೆ ಸುಮಾರು 273 ಕಾಮಗಾರಿಗಳು ತೆಗೆದುಕೊಳ್ಬಹುದು ನಾವು. ಇವಾಗ ನಾನು ಹೇಳಬೇಕು ಅಂತಂದ್ರೆ ರೈತರಿಗೆ ಹೆಲ್ಪ್ ಆಗಂತ ಕಾಮಗಾರಿಗಳು, ಆಟದ ಮೈದಾನ, ಆಮೇಲೆ ಶಾಲೆಯಲ್ಲಿ ಶೌಚಾಲಯ ಕಟ್ಟಿಸ್ಬೋದು, ಆಮೇಲೆ ಕಂಪೌಂಡ್ ವಾಲ್ ಹಾಕ್ಬೋದು, ಆಮೇಲೆ ಅಂಗನವಾಡಿ ಕೇಂದ್ರಗಳು ಕಟ್ಬೋದು, ನಮಗೆ ಗ್ರಂಥಾಲಯ ಬೇಕಿದ್ರೆ ಅದನ್ನು ಕಟ್ಕೋಬಹುದು. ಆಮೇಲೆ ಇವಾಗ ನಮ್ಗೆ ವೈಯಕ್ತಿಕ ಕಾಮಗಾರಿಗಳು ಅಂತಂದ್ರೆ ತೆರೆದ ಬಾವಿಗೆ ಹಾಕೋಬಹುದು, ಅಥವಾ ನಾವು ಮುಂಚೆ ಹೇಳದಂಗೆ ಕೋಳಿ ಶೆಡ್, ದನದ ಶೆಡ್, ಆಮೇಲೆ ಹಂದಿ ಶೆಡ್, ಈ ರೀತಿ ಬತ್ತಲ್ ಇಂಗುಗುಂಡಿ, ಈ ರೀತಿ ಸುಮಾರು ಕೆಲಸ ಮಾಡ್ಕೋಬಹುದು. ಆಮೇಲೆ ಇವಾಗ ಒಂದು ಅಭಿಯಾನ ಮಾಡ್ತಿದೀವಿ ಸರ್. ಏನ್ ಅಭಿಯಾನ? ಎರೆಹುಳು ಗೊಬ್ಬರ ತೊಟ್ಟಿ ಅಭಿಯಾನ ಅಂತ ಹೇಳ್ಬಿಟ್ಟು. ಏನ್ ಅದರ ವಿಶೇಷತೆ? ವಿಶೇಷತೆ ಅಂತಂದ್ರೆ ಇವಾಗ ನಮ್ ಮನೆಯಲ್ಲಿ ಏನು ಹಸಿ ಕಸ ಬರುತ್ತೆ, ಅಥವಾ ಇವಾಗ ನಮ್ಮ ಹತ್ರ ದನಗಳು, ಎಮ್ಮೆ ಈ ರೀತಿ ಇದ್ರೆ ಅದರಿಂದ ಗೊಬ್ಬರ ಪ್ರೊಡ್ಯೂಸ್ ಮಾಡೋದು ಮಾಡ್ತೀವಿ ಅಂತಂದ್ರೆ ನಾವು ಒಂದು ತೊಟ್ಟೆ ತರ ಕಟ್ಕೊಂಡ್ಬಿಟ್ಟು ಅದರಲ್ಲಿ ಹಸಿ ಕಸ ಮತ್ತೆ ಮಣ್ಣೆಲ್ಲ ಹಾಕ್ಬಿಟ್ಟು ಎರೆಹುಳಗಳನ್ನ ಅದ್ರಲ್ಲಿ ಬಿಟ್ರೆ ಸುಮಾರು 3 ಆದ್ಮೇಲೆ ಗೊಬ್ಬರ ಪ್ರೊಡ್ಯೂಸ್ ಆಗುತ್ತೆ. ಆ ಗೊಬ್ಬರನ್ನ ನಾವು ಮತ್ತೆ ನಮ್ಮ ಹೊಲದಲ್ಲಿ ಯೂಸ್ ಮಾಡ್ಕೊಂಡು ಒಳ್ಳೆ ರೀತಿಯಾದ ಯೂಸ್ ಮಾಡ್ಕೋಬಹುದು. ಅಂದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ಆ ತೊಟ್ಟಿ ನಿರ್ಮಾಣಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸುವುದು. ಬೇರೆ ಯಾವೆಲ್ಲ ಕೆಲಸಗಳಿವೆ ಸರ್? ಇವಾಗ ನರೇಗಾ ಯೋಜನೆ ಅಡಿಯಲ್ಲಿ ಅವರು ಕೃಷಿ ಹೊಂಡ ಬೇಕಿದ್ರೆ ಮಾಡ್ಕೋಬಹುದು ರೈತರು. ಅದ್ ಮಾಡ್ಕೊಳ್ಳೋದ್ರಿಂದ ನೀರ್ ಸಂರಕ್ಷಣೆ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಹೊಲದಲ್ಲಿ ಯೂಸ್ ಮಾಡ್ಕೋಬಹುದು. ಆಮೇಲೆ ಅವ್ರ ಹೊಲದಲ್ಲಿ ಬದು ನಿರ್ಮಾಣ ಮಾಡ್ಕೋಬಹುದು. ಆಮೇಲೆ ಅಲ್ಲಿ ಬದು ನಿರ್ಮಾಣ ಏನ್ ಮಾಡಿರ್ತಾರೆ, ಅಲ್ಲಿ ಗಿಡಗಳನ್ನ ಸಸಿಗಳನ್ನ ನೆಟ್ಬಿಟ್ಟು ನುಗ್ಗೆ ಗಿಡ ನೆಡ್ಬೋದು, ಅಥವಾ ಪಪ್ಪಾಯ, ಈ ರೀತಿ ಅವ್ರಿಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನ ಮಾಡ್ಕೋಬಹುದು. ಅಂದ್ರೆ ಅವ್ರಿಗೆ ಇಷ್ಟ ಬಂದ ಕೆಲಸಗಳನ್ನು ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ ಅಂತ. ಈಗ ಈ ನರೇಗಾದಲ್ಲಿ ಕೂಲಿ ಕಾರ್ಮಿಕರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಏನಾದರೂ ಅನಾಹುತ ಸಂಭವಿಸಿದ್ರೆ ಅಥವಾ ಏನಾದರೂ ತೊಂದರೆ ಆದ್ರೆ ಅವ್ರಿಗೆ ಏನು ಸೌಲಭ್ಯಗಳನ್ನ ಕಲ್ಪಿಸ್ತೀರಿ? ಇವಾಗ ಅಲ್ಲಿ ಕೆಲಸ ಮಾಡುವಾಗ ಏನಾದ್ರೂ ಅನಾಹುತ ಆಯ್ತು ಅಂತಂದ್ರೆ ಅವರಿಗೆ ನಾವು ವಿಮೆ ಮಾಡಿಕೊಡ್ತೀವಿ. ಈ ವಿಮೆ ಯೋಜನೆ ಅಡಿ ಅವರಿಗೆ ಸುಮಾರು 1 ಲಕ್ಷದಿಂದ 2 ಲಕ್ಷವರೆಗೂ ದುಡ್ಡು ಸಿಗುತ್ತೆ ಏನಾದ್ರೂ ತೊಂದರೆ ಆದ್ರೆ. ಅಥವಾ ಅಲ್ಲಿ ಸಣ್ಣ ಪುಟ್ಟ ಏನಾದ್ರೂ ಗಾಯ ಆದ್ರೆ ನಾವು ಅಲ್ಲೇ ಫಸ್ಟ್ ಏಡ್ ಬಿಟ್ಟು ಆಮೇಲೆ ಡಾಕ್ಟರ್ಸ್ ಅರೇಂಜ್ಮೆಂಟ್ ಎಲ್ಲ ಇರುತ್ತೆ ಸರ್. ಅಂದ್ರೆ ತಕ್ಷಣದಲ್ಲೇ ಸ್ಪಂದಿಸುವ ಹಾಗೆ ಮಾಡ್ತೀರಿ ಅಂತ. ಈಗ ನರೇಗಾದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತ ಒಂದು ಸೌಲಭ್ಯ ಅಂದ್ರೆ ಮಹಿಳೆಯರಿಗಾಗಿ ಒಂದು ವಿಶೇಷ ಅಭಿಯಾನವನ್ನೇ ಯೋಜನೆಯಲ್ಲಿ ಮಾಡ್ಕೊಂಡಿದ್ದೀರಿ, ಯಾವುದೆಲ್ಲ ಅದು? ಸರ್ ಇವಾಗ ಮಹಿಳೆಯರಿಗಾಗಿ ನಾವು ಈ ಆರ್ಥಿಕ ವರ್ಷದಲ್ಲಿ ಆಮೇಲೆ ಹೋದ ಆರ್ಥಿಕ ವರ್ಷದಲ್ಲೂ ಕೂಡ ನಾವು ಮಹಿಳಾ ಕಾಯಕೋತ್ಸವ ಅಭಿಯಾನ ಅಂತ ಮಾಡ್ಕೊಂಡಿದ್ವಿ. ಏನಪ್ಪ ಈ ಮಹಿಳಾ ಕಾಯಕೋತ್ಸವ ಅಭಿಯಾನ ಅಂತಂದ್ರೆ, ನಾವು ಎಲ್ಲಾ ಪಂಚಾಯತಿಯಲ್ಲೂ ಮನೆ ಮನೆಗೆ ಹೋಗ್ಬಿಟ್ಟು ಮಹಿಳೆಯರಿಗೆ ಒಂದ್ ಸ್ವಲ್ಪ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಮಾಹಿತಿ ನೀಡುವುದು, ಹಾಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಏನೇನ್ ಕೆಲಸ ಮಾಡ್ಕೋಬಹುದು, ಅವರಿಗೆ ಎಷ್ಟು ದುಡ್ಡು ಸಿಗುತ್ತೆ, ಈ ರೀತಿ ಎಲ್ಲಾ ಕಡೆನೂ ಒಂದು ಸರ್ವೆ ತರ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಮಹಿಳೆಯರಿಗೂ ಮಾಹಿತಿ ರೀಚ್ ಮಾಡಿಸಿ ಮಹಿಳೆಯರು ಈ ಉದ್ಯೋಗ ಖಾತ್ರಿ ಯೋಜನೆ ಒಂದು ಅವರಿಗೆ ಕೆಲಸ ಮಾಡಬಹುದು ಅಂತ ಹೇಳಿ ಅವರಿಗೆಲ್ಲ ಮಾಹಿತಿ ರೀಚ್ ಮಾಡ್ತೀವಿ. ಮತ್ತೆ ಅದಕ್ಕೆ ಸಿಗುವ ಸಂಬಳದ ಬಗ್ಗೆ, ಒಂದು ಸಮಾನ ವೇತನದ ಬಗ್ಗೆ ಜಾಗೃತಿಯನ್ನ ಮೂಡಿಸುವುದು. ಆಮೇಲೆ ಇದು ಮಹಿಳೆಯರಿಗಾಗಿ ಇನ್ನೊಂದು ಅಭಿಯಾನ ಮಾಡ್ತಿದ್ದೀವಿ ಸರ್. ಅದೇನು? ದೌರ್ಜನ್ಯದಿಂದ ಮುಕ್ತಿ ಅಭಿಯಾನ ಅಂತ. ಹಾಗೆ ಅಂದ್ರೆ ಏನ್ ಮಾಡ್ತೀರಿ? ಇದು ಈ ಅಭಿಯಾನದಡಿ ಏನಪ್ಪಾ ಅಂತಂದ್ರೆ, ಕೆಲಸದ ಜಾಗದಲ್ಲಿ ಅವ್ರಿಗೆ ಏನಾದ್ರೂ ತೊಂದರೆ ಆಯ್ತು ಅಥವಾ ದೌರ್ಜನ್ಯ ಆಯ್ತು ಅಥವಾ ಬೇರೆಯವ್ರು ಯಾರಾದ್ರೂ ಬಂದು ಏನಾದ್ರೂ ಇದು ಮಾಡೋದು, ಆ ರೀತಿ ಮಾಡಿದ್ರೆ ಅವರಿಗೆ ನಾವು ಹೆಲ್ಪ್ ಲೈನ್ ಕ್ರಿಯೇಟ್ ಮಾಡಿದ್ವಿ, ಎಲ್ಲಾ ಕಡೆನೂ ಇದೆ. ಆ ಹೆಲ್ಪ್ ಲೈನ್ ಗೆ ಅವರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಮಗೆ ಹೇಳ್ಕೋಬಹುದು. ಹೆಲ್ಪ್ ಲೈನ್ ಗೆ ಸಂಪರ್ಕವನ್ನ ಮಾಡಬಹುದು. ಹೆಲ್ಪ್ ಲೈನ್ ಸಂಖ್ಯೆ ಅಂತ ಒಂದು ಸಮಾನವಾಗಿರ್ತದೆ, ಹೇಗೆ ಬೇರೆ ಬೇರೆ ಇರ್ತದೆ? ಹೆಲ್ಪ್ ಲೈನ್ ತಾಲೂಕು ವೈಸ್ ಬೇರೆ ಬೇರೆ ಇದೆ ಸರ್. ತಾಲೂಕು ವೈಸ್ ಇರ್ತದೆ. ಈಗ ಬಾಲಕಿಯದ್ದು ನಂಬರ್ ಏನು? ಅವ್ರು 181 ಗೆ ಕಾಲ್ ಮಾಡಬಹುದು. 181. ಈಗ ಒಂದು ಉದಾಹರಣೆ ಸಮೇತ ವಿವರಣೆ ನೀಡಿ ಮೇಡಮ್, ಯಾವ ರೀತಿ ದೌರ್ಜನ್ಯ, ಹೇಗೆ ಅದಕ್ಕೆ ಸಹಾಯ ಮಾಡ್ತೀರಿ ಅಂತ? ಸರ್ ಇವಾಗ ಅವರು ಕೆಲಸದಲ್ಲಿ ಅವರಿಗೆ ಏನೇನು ಹಕ್ಕಿರುತ್ತವೆ, ಈಗ ಫಾರ್ ಎಕ್ಸಾಂಪಲ್ ಕೆಲಸ ಮಾಡಕ್ ಹೋದಲ್ಲಿ ಅವರಿಗೆ ನೀರಿನ ವ್ಯವಸ್ಥೆ ಬೇಕಾಗಿರ್ಬೋದು ಅಥವಾ ನೆರಳಿನ ವ್ಯವಸ್ಥೆ ಬೇಕಾಗಿರ್ಬೋದು, ಅಥವಾ ಇವಾಗ ಮಹಿಳೆಯರಿಗೆ ಸಣ್ಣ ಮಗು ಇರುತ್ತೆ ಸರ್, 5 ವರ್ಷಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅವರಿಗೆ ನಾವು ಇನ್ನೊಬ್ಬರು ಮಹಿಳೆಯರಿಗೆ ಕೊಡ್ತೀವಿ ಆ ಮಗುನ ನೋಡ್ಕೊಳಕ್ಕೋಸ್ಕರ. ಅಥವಾ ಅಲ್ಲಿ ಬಂದ್ಬಿಟ್ಟು ಅವರಿಗೆ ಯಾರಾದ್ರೂ ಏನಾದ್ರೂ ನೀನ್ ಇಲ್ಲೇ ಕೆಲಸ ಮಾಡ್ತಾ ಇದೀಯಾ ಮನೆಗೆ ನಡಿ ಅಂತ ಅವ್ರ ಮನೆಯವರಾಗ್ಲಿ ಅಥವಾ ಬೇರೆಯವರಾಗ್ಲಿ ಏನಾದ್ರೂ ತೊಂದರೆ ಕೊಟ್ರೆ ಅವರು ನೇರವಾಗಿ ನಮಗ್ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದ್ರೆ ಅವರಿಗೆ ಯಾವುದೇ ತೊಂದರೆ ಆಗಿದ್ದಲ್ಲಿ 1881 ಕರೆ ಮಾಡಬಹುದು ಬಾಲಕಿಯಲ್ಲಿ. ಹಾಗೆ ಬೇರೆ ಬೇರೆ ತಾಲೂಕಿನಲ್ಲಿ ಬೇರೆ ಬೇರೆ ಸಂಖ್ಯೆಗಳು ಇರ್ತವೆ ಸಹಾಯವಾಣಿ. ಈಗ ಬಹಳ ಮುಖ್ಯವಾಗಿ ಇರುವಂತದ್ದು ನರೇಗಾದಲ್ಲಿ ಹಲವು ರೀತಿಯ ಅಭಿಯಾನಗಳು, ಕೇವಲ ಕಾಯಕೋತ್ಸವ ಅಭಿಯಾನ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಅಭಿಯಾನಗಳಿವೆ. ಪ್ರಸ್ತುತ ವರ್ಷದಲ್ಲಿ ಕೈಗೊಂಡ ಅಭಿಯಾನಗಳು ಯಾವುದು? ಸರ್ ಇವಾಗ ನಾವು ಇವಾಗ ಹೇಳದಂಗೆ ದೌರ್ಜನ್ಯದಿಂದ ಮುಕ್ತಿ ಅಭಿಯಾನ ಅದೊಂದು ನಡೀತಾ ಇದೆ, ಮಹಿಳಾ ಕಾಯಕೋತ್ಸವ ನಡೀತಾ ಇದೆ, ಅದ್ರ ಜೊತೆಗೆ ದುಡಿಯೋಣ ಬಾ ಅಭಿಯಾನ ಅಂತ ಹೇಳಿ ಒಂದ್ ಮಾಡ್ಕೊಂತ ಇದ್ದೀವಿ ನಾವು. ಆಮೇಲೆ ರೈತ ಬಂಧ ಅಭಿಯಾನ ಅಂತ ಹೇಳಿ, ಆಮೇಲೆ ಮನೆ ಮನೆಗೆ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಈ ರೀತಿ ಹಲವಾರು ಅಭಿಯಾನಗಳು ಮಾಡ್ಕೊಂತ ಇದ್ದೀವಿ. ಈಗ ದುಡಿಯೋಣ ಬಾ ಅಭಿಯಾನದ ವೈಶಿಷ್ಟ್ಯ ಏನು? ಸರ್ ಇದರದ್ದು ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಹೋಗಿ ಆ ಅಭಿಯಾನದಡಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂಥರ ಐಇಸಿ ಚಟುವಟಿಕೆಗಳನ್ನ ಮಾಡ್ಕೊಂಡ್ಬಿಟ್ಟು ಈ ನರೇಗಾದಡಿ ತಮ್ಮ ಊರಲ್ಲೇ ತಾವು ಕೆಲಸ ಮಾಡ್ಬೋದು, ವಲಸೆ ಹೋಗೋದನ್ನ ಕಡಿಮೆ ಮಾಡೋದು. ಆಮೇಲೆ ಯಾರು ಕೆಲಸ ಮಾಡಕ್ ಇಚ್ಛೆ ಪಡ್ತಾರೋ ಅವ್ರ ಅಲ್ಲೇ ಬಂದ್ಬಿಟ್ಟು ಒಂದು ನಮೂನೆ ಸಿಗುತ್ತೆ ಸರ್ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ, ಆ ನಮೂನೆ ಕೊಟ್ಬಿಟ್ಟು ಅವ್ರು ಕೆಲಸ ಪಡ್ಕೋಬಹುದು, ಈ ರೀತಿ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಈ ನರೇಗಾ ಯೋಜನೆಯಲ್ಲಿ ವಿವಿಧ ಅಭಿಯಾನಗಳಲ್ಲಿ ರೈತ ಬಂಧು ಅಭಿಯಾನ ಕೂಡ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಏನಾದ್ರ ವೈಶಿಷ್ಟ್ಯ ಅಂತಂದ್ರೆ, ಈ ರೈತ ಬಂಧು ಅಭಿಯಾನದಲ್ಲಿ ಎರೆಹುಳು ಗೊಬ್ಬರ ಘಟಕಗಳನ್ನು ನಿರ್ಮಾಣ ಮಾಡಬಹುದು ಸರ್. ಇದು ಪ್ರತಿ ಪಂಚಾಯತ್ ಏನಪ್ಪ ಅಂತಂದ್ರೆ 25ರಂತೆ ಗುರಿ ಕೊಡಲಾಗಿದೆ. ನಿಶ್ಚಿತ ರೈತರು ಇರ್ತಾರಲ್ಲ ಸರ್ ಅವರು ಅದಕ್ಕೆ ಒಂದ್ ತೊಟ್ಟಿ ಹಾಕ್ಬಿಟ್ಟು ಅದ್ರ ಜೊತೆ ಮಣ್ಣು ಹಾಕ್ಬಿಟ್ಟು ಆಮೇಲೆ ಎರೆಹುಳಗಳನ್ನು ಹಾಕ್ಬಿಟ್ಟು ಅವ್ರ 3 ತಿಂಗಳ ಗೊಬ್ಬರ ರೆಡಿ ಆಗತ್ತೆ. ಈ ಗೊಬ್ಬರವನ್ನು ಅವ್ರು ತಮ್ಮ ಹೊಲದಲ್ಲಿ ಅಂದ್ರೆ ರೈತರಿಗೆ ಈ ರೀತಿಯ ತೊಟ್ಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ನೆರವಾಗುವಂತ ಯೋಜನೆನೇ ರೈತ ಅಭಿಯಾನ ಯೋಜನೆ ಅಲ್ವಾ? ಇನ್ನೊಂದು ಮನೆ ಮನೆಗೆ ಉದ್ಯೋಗ ಖಾತ್ರಿ ಅಭಿಯಾನ, ಇದರಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳಾಗ್ತವೆ? ಗ್ರಾಮದ ಪ್ರತಿ ಮನೆಗೂ ನರೇಗಾ ಯೋಜನೆ ಮಾಹಿತಿಯನ್ನು ತಲುಪಿಸುವುದು. ಇವಾಗ ನಮ್ಮ ತಾಲೂಕಿನಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲೂ ಈ ಒಂದು ಕಾರ್ಯವನ್ನು ನೀವು ಮುಗಿಸಬೇಕು. ಆಮೇಲೆ ಇದ್ರಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನರೇಗಾ ಯೋಜನೆಯ ಮಾಹಿತಿ ಮತ್ತು ಚಿತ್ರಗಳನ್ನು ಮತ್ತೆ ಅದರಲ್ಲಿ ಏನ್ ಕಾರ್ಯಗಳು ಮಾಡಬಹುದು ಈ ರೀತಿ ಎಲ್ಲ ಮಾಹಿತಿಯನ್ನು ಮನೆ ಮನೆಗೂ ನಾವು ಎಲ್ಲ ಮನೆಗೂ ನೀಡಿದ್ದೀವಿ. ಈಗ ಈ ರೀತಿಯ ಯೋಜನೆಗಳಿವೆ, ನರೇಗಾ ಯೋಜನೆ ಬಹಳಷ್ಟು ಒಂದು ಉತ್ತಮವಾಗಿರ್ತಕ್ಕಂಥ ಯೋಜನೆ ಹೌದು. ಆದ್ರೆ ಕೆಲವೊಮ್ಮೆ ಜಾಬ್ ಕಾರ್ಡ್ ಅನ್ನ ಪಡೆಯುವುದು ಅಥವಾ ಉದ್ಯೋಗವನ್ನ ಪಡೀಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅಂತ, ಅದನ್ನು ಸರಳೀಕರಣಗೊಳಿಸಲಿಕ್ಕೆ ಏನಾದ್ರೂ ಮಾಡಿದ್ರೆ ಏನು ವ್ಯವಸ್ಥೆ ಇದೆ ಜಾಬ್ ಕಾರ್ಡ್ ಪಡೆಯುವುದರ ಬಗ್ಗೆ? ಸರ್, ಜಾಬ್ ಕಾರ್ಡ್ ಪಡೆಯುವುದು ಇವಾಗ ತುಂಬಾ ಈಸಿ ಆಗಿದೆ. ನೀವು ಹೋಗ್ಬಿಟ್ಟು ಪಂಚಾಯತಲ್ಲಿ ಒಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ ಬುಕ್ ಕೊಟ್ಟರೆ ಇಮಿಡಿಯೇಟ್ಲಿ ಜಾಬ್ ಕಾರ್ಡ್ ಮಾಡ್ಕೊಡ್ತಾರೆ. ಆಮೇಲೆ ನೀವು ಆನ್ಲೈನ್ ಅಲ್ಲೂ ಅಪ್ಲಿಕೇಶನ್ ಹಾಕ್ಬೋದು ಸರ್. ಇವಾಗ ನಮ್ದು ಕಾಯಕ ಮಿತ್ರ ಅಂತ ಒಂದು ಆಪ್ ಇದೆ, ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಕೆಲಸ ಬೇಕಾಗತ್ತೆ ಅದ್ರಲ್ಲೂ ನೀವು ಅಪ್ಲಿಕೇಶನ್ ಕೊಡ್ಬೋದು ಸರ್. ಈಗ ಕೊನೆಯದಾಗಿ ಹೇಳಿ ದೀಪಿಕಾ ನಾಯ್ಕರ್ ಅವರೇ, ಪ್ರಸ್ತುತ ವರ್ಷದಲ್ಲಿ ನರೇಗಾ ಯೋಜನೆ ಅಡಿ ಬಾಲ್ಕಿ ತಾಲೂಕಿನಲ್ಲಿ ಕೈಗೊಂಡ ಕಾಮಗಾರಿಗಳು ಯಾವುವು, ಹೇಗೆ ಪ್ರಗತಿಯಲ್ಲಿದೆ ಅಂತ? ಸರ್, ಪ್ರಸ್ತುತ ವರ್ಷದಲ್ಲಿ ನಾವು ಸುಮಾರು ಕಾಮಗಾರಿಗಳನ್ನು ಕೈಗೊಂಡಿದ್ದೇವೆ ಸರ್. ಇವಾಗ ನಾವು ರೈತ ಬಂಧು ಅಭಿಯಾನದಡಿ ಆಲ್ಮೋಸ್ಟ್ 90% ಎರೆಹುಳು ಗೊಬ್ಬರ ತೊಟ್ಟಿ ನಿರ್ಮಾಣ ಮಾಡ್ಕೊಂಡಿದ್ವಿ. ಇದ್ರ ಜೊತೆಗೆ ಸುಮಾರು 500 ತೆರೆದ ಬಾವಿ ಮಾಡ್ಕೊಂಡಿದ್ವಿ. ಅದೇ ರೀತಿ 140 ಚೆಕ್ ಡ್ಯಾಂ ನಿರ್ಮಾಣ ಮಾಡಿದ್ವಿ. ಅದೇ ರೀತಿ ಕೆರೆ ಹೂಳೆತ್ತುವ ಕಾಮಗಾರಿ, ಒಂದು 500 ದನ ಶೆಡ್ಗಳು, ಆಮೇಲೆ ಒಂದು 400 ಇಂಗು ಗುಂಡಿ ನಿರ್ಮಾಣ ಮಾಡಿದೀವಿ. ಆಮೇಲೆ ರೈತರಿಗೆ ಹೆಲ್ಪ್ ಆಗುವಂತ ಒಂದು ಸುಮಾರು 300 ಬದು ನಿರ್ಮಾಣ ಮಾಡ್ಕೊಂಡಿದ್ವಿ. ಆಮೇಲೆ ಒಂದು 70 ತೋಟಗಾರಿಕೆ ಕಾಮಗಾರಿಗಳನ್ನು ಮಾಡ್ಕೊಂಡಿದ್ವಿ. ಅದೇ ರೀತಿ ಒಂದು ಸುಮಾರು 10-12 ಅಂಗನವಾಡಿಗಳ ಕಟ್ಟಡ ಮಾಡ್ಕೊಂಡಿದ್ವಿ. ಆಮೇಲೆ ಪೌಷ್ಟಿಕ ಕೈತೋಟ ಅಂದ್ರೆ ಮನೆಯಲ್ಲಿ ಅವರಿಗೆ ಮನೆ ಮನೆಗೆ ನಾವು ಪೌಷ್ಟಿಕ ಕೈತೋಟ ಅಂತ ಮಾಡ್ಕೊಂಡಿದ್ವಿ. ಅದು ತಾಲೂಕಿನಾದ್ಯಂತ ಸುಮಾರು 150 ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ. ಆಮೇಲೆ ಸುಮಾರು 900 ಕಾಮಗಾರಿಗಳು ಪ್ರಗತಿ ಹಂತದಲ್ಲಿ ಇದ್ದಾವೆ ಸರ್. ಈಗ ದೀಪಿಕಾ ಅವರು ಒಂದು ಹೇಳಿ, ಈಗ ನೀವು ಹೇಳಿದ್ರಿ ಇದು ಖಾಸಗಿಯಾಗಿನೂ ಕೂಡ ನರೇಗಾದಲ್ಲಿ ಕೆಲಸ ಮಾಡ್ಕೊಳ್ಬಹುದು, ಸಾಮುದಾಯಿಕವಾಗಿ ಕೂಡ ಮಾಡಬಹುದು ಅಂತ, ಬೇಡಿಕೆ ಯಾವುದಕ್ಕೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ ಅಂತ? ಸರ್, ಬೇಡಿಕೆ ಹೆಚ್ಚಿಗೆ ಸಮುದಾಯ ಕಾಮಗಾರಿಗಳಿಗೆ ಹೆಚ್ಚಿಗೆ ಬರುತ್ತೆ. ಈಗ ಬಾಲ್ಕಿಯಲ್ಲಿ ಈ ರೀತಿಯ ನರೇಗಾ ಯೋಜನೆ ಜಾರಿಯಿಂದ ಸಾಕಷ್ಟು ಪ್ರಗತಿಗೆ ವೇಗ ಸಿಕ್ಕಿದೆ, ಹೇಗೆ? ಸರ್, ವೇಗ ಅಂತ ಸಿಕ್ಕಿದೆ. ಈ ಪ್ರಸ್ತುತ ವರ್ಷದಲ್ಲಿ ನಾವು ನಮಗೆ ಸುಮಾರು 9,72,000 ಮಾನವ ದಿನಗಳ ಗುರಿ ಕೊಟ್ಟಿದೆ ಸರ್ ನಮಗೆ. ಇವಾಗ ಅದರಲ್ಲಿ 7,65,000 ಆಲ್ರೆಡಿ ಅಚೀವ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 1400 ಜಾಬ್ ಕಾರ್ಡ್ ಏನಿದಾವೆ ಅವು ಆಲ್ರೆಡಿ 3 ದಿನ ಪೂರೈಸ್ಕೊಂಡಿದ್ದಾರೆ ಸರ್. ಬೇಡಿಕೆ ಇದ್ದವರಿಗೆಲ್ಲ ಕೆಲಸ ಕೊಡ್ಲಿಕ್ಕೆ ಆಗ್ತಾ ಇದೆ? ಹೌದು ಸರ್, 100%. ಕೆಲವೊಮ್ಮೆ ಕಾಮಗಾರಿಗಳು ಇಲ್ಲ ಅಂತ ಕೊಡದೇ ಇರುವುದು ಹಾಗೇನಾದ್ರೂ ಇದೇನೆ? ಇಲ್ಲ ಇಲ್ಲ ಸರ್, ಅವರು ಬೇಡಿಕೆ ಇದ್ರೆ ನಾವು 100% ಕೆಲಸ ಕೊಟ್ಟೆ ಕೊಡ್ತೀವಿ. ಅಂದ್ರೆ ಬಾಲ್ಕಿಯಲ್ಲಿ ಕೂಡ ನರೇಗಾದ ಯೋಜನೆ ಅಥವಾ ಕಾಮಗಾರಿಗಳು ಚೆನ್ನಾಗಿ ನಡೀತಾ ಇವೆ ಅಂತ? ಹೌದು. ಕೊನೆಯದಾಗಿ ನೀವು ಏನು ಹೇಳಿಕೆ ಇಚ್ಛೆ ಪಡ್ತೀರಿ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕಿನದ್ದು? ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಎಲ್ಲರಿಗೂ ಏನು ರಿಕ್ವೆಸ್ಟ್ ಮಾಡ್ತೀನಪ್ಪ ಅಂತಂದ್ರೆ, ಇದು ನಮ್ದು ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ, ಎಲ್ಲರೂ ಯಾರ್ಯಾರಿಗೆ ಮಾಹಿತಿ ಇಲ್ಲ ಅಂತವ್ರು ಮಾಹಿತಿ ಪಡ್ಕೊಂಡು ನಿಮ್ದು ಹತ್ತಿರದ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ, ನೀವು ಯಾವ ರೀತಿ ಕೆಲಸ ಮಾಡಕ್ ಇಷ್ಟಪಡ್ತೀರೋ ಅದೇ ರೀತಿ ಕೆಲಸ ಕೊಡೋಕೆ ನಾವು ತಯಾರಿದ್ದೀವಿ. ಅದಕ್ಕಾಗಿ ಯಾರ್ಯಾರು ಇದು ಒಂದು ಬಡತನ ನಿರ್ಮೂಲನೆ ಮಾಡುವಂತ ಯೋಜನೆ ಆಗಿದೆ. ಅದಕ್ಕಾಗಿ ಎಲ್ಲರೂ ಮಹಿಳೆಯರು ಹಾಗೂ ಪುರುಷರು ಎಲ್ಲರೂ ಬಂದ್ಬಿಟ್ಟು ಈ ಯೋಜನೆಗೆ ಒಂದು ಲಾಭ ಪಡಿಸ್ಕೊಡ್ಬೇಕು ಅಂತ ನಾನು ಕೇಳ್ತೀನಿ. ನರೇಗಾ ಯೋಜನೆ ಪ್ರಾರಂಭ ಆದ ನಂತರ ನಿಮ್ಮ ಗಡಿ ಪ್ರದೇಶದ ತಾಲೂಕು ಅದು, ಆದ ಕಾರಣ ವಲಸೆ ಹೋಗುದು ಸ್ವಲ್ಪ ಕಡಿಮೆ ಆಗಿರ್ಬೇಕಲ್ವಾ? ಹೌದು ಸರ್. ಇವಾಗ ನೀವು ಲಾಸ್ಟ್ ಇಯರ್ ನೋಡಿದ್ರೆ ಕೋವಿಡಲ್ಲಿ ಬೆಂಗಳೂರಿಂದ ಹೈದರಾಬಾದ್ ಈ ರೀತಿ ಎಲ್ಲರೂ ಬಂದು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ರು ಸರ್ ಅವರವ್ರ ಊರಲ್ಲಿ. ಆ ಟೈಮಲ್ಲಿ ಉದ್ಯೋಗ ಯೋಜನೆ ಅಡಿ ತುಂಬಾ ಕೆಲಸಗಳನ್ನು ನಾವು ಕೊಟ್ಟಿದ್ದೀವಿ. ಇದು ಆತ್ಮನಿರ್ಭರ ಯೋಜನೆಗೂ ಇದೊಂದು ಅನುಕೂಲ ಅಂತ? ಹೌದು ಸರ್. ಆಯ್ತು ದೀಪಿಕಾ ನಾಯ್ಕರ್ ಅವರೇ, ಬಾಲ್ಕಿ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ನೀವು ಈ ನರೇಗಾ ಯೋಜನೆಯನ್ನು ಅನುಷ್ಠಾನ ಮಾಡಿದ ಬಗ್ಗೆ ಮತ್ತು ಅದರ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಈಗ ಲಕ್ಷ್ಮೀಬಾಯಿ ಡೊಳ್ಳೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ಬಾಬುರಾಜಿ ಊರಾಗಾ

ಸೋಬಾನೆ ಮಾಡ್ಯಾರೇ ಸೋಬಾನೆ ವರಸ್ಯಾಕೋ ಮಜಾತರೆ ಮಾಡ್ಯಾರೇ ಸೋಬಾನವೆ ಮುಂದ ತೋಡಿರಬಾಯಿ ಹಿಂದಾನೆ ರುಂಡವೆ ಮುಂದ ತೋಡಿರಬಾಯಿ ಹಿಂದಾನೆ ರುಂಡವೆ ರಂಬಿನಿನ ಮಗನ ಜಳಕಾಕೆ ಹರರ ನಮಸಿಗೆ ನಯಣ್ಣೆ ರಂಬಿನಿನ ಮಗನ ಜಳಕಾಕೆ ಹರರ ನಮಸಿಗೆ ನಯಣ್ಣೆ ರಂಬಿನಿನ ಮಗನ ಜಳಕಾಕೆ ಹರರ ನಮಸಿಗೆ ನಯಣ್ಣೆ ರಂಬಿನಿನ ಮಗನ ಜಳಕಾಕೆ ಹರರ ನಮಸಿಗೆ ರಂಬಿನೆ ನಿನ ಮಗನ ಜಳಕಾಕಿರನೇರ ರಂಬಿನೆ ನಿನ ಮಗನ ಜಳಕಾಕಿರನೇರ ಬಾಳಿಯ ಗನಕ ಹರದಾಯೆ ಹರರ ನಮಸಿಗೆ ನಯಣೆ ಬಾಳಿಯ ಗನಕ ಹರದಾಯೆ ಹರರ ನಮಸಿಗೆ ಇದುವರೆಗೂ ಲಕ್ಷ್ಮೀಬಾಯಿ ಡೊಳ್ಳೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಈಗ ಕೇಳಿ ಒಂದು ಕೃಷಿ ಹಾಡು.